ಸಂಜೆ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ ಎಂದೆಂದು ಜೊತೆ ಇರುವ ಬಯಕೆ ಇಂದು ಏಕೆ ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ ಎಂದೆಂದು ಜೊತೆ ಇರುವ ಬಯಕೆ ಇಂದು ಏಕೆ ಈ ಸೊಗಸಾದ ಸಂಜೆ ಅಲ್ಲೆಯು ಮುಡಿದ ಮಲ್ಲಿಗೆ ಹೂ ಪ್ರೇಮದ ಗೀತೆ ಹಾಡಿದೆ ಹಿಂಪಾಗಿ ಕಂಪನ್ನು ಚೆಲ್ಲಿದೆ ಹಿತವಾಗಿ ನಲ್ಲನೆ ನುಡಿಯೋ ಕೊಳಲಿನ ದನಿಯೋ ಕಾಣೆನೆ ನಾನು ಕೇಳುತ್ತ ಬೆರಗಾಗಿ ಸಂತೋಷ ತುಂಬಿತು ತಾನಾಗಿ ಮಾತುಗಳೆಲ್ಲ ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತ ನನ್ನನ್ನೇ ಮರೆತೆ ಎಂದೆಂದು ಜೊತೆ ಇರುವ ಬಯಕೆ ಎಂದು ಏಕೆ ಈ ಸೊಗಸಾದ ಸಂಜೆ ಅರಗಿನಿ ಕೂಡ ನಾಚಿತು ನಿನ್ನ ಮಾತನ್ನು ಕೇಳಿ ಹಾರಿದೆ ಓ ಜಾಣೆ ನಿನ್ನಂತೆ ಯಾರನ್ನು ನಾ ಕಾಣೆ ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತದೆ. ಮತ್ತೆ ಚಿತ್ರಗೀತೆಗಳನ್ನು 7:45 ಹಾಗೂ 8:30 ಕೇಳಬಹುದು. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ಇಂದಿನ ಯುವ ಜನರೇ ಭವ್ಯ ಭಾರತದ ಭವಿಷ್ಯ. ಹೌದು, ಮತದಾನ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಮಹತ್ವದ ನಾಗರಿಕ ಸ್ವಾತಂತ್ರ್ಯ ಮತ್ತು ಹಕ್ಕು. ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗಬೇಡಿ, ನಿರಾಸಕ್ತಿ ತೋರಿಸಬೇಡಿ. ನಿಮ್ಮ ಕ್ಷೇತ್ರದ ಮಾಹಿತಿಯನ್ನ ಪಡೆದು ಯೋಗ್ಯ ಜನಪ್ರತಿನಿಧಿಗೆ ತಪ್ಪದೆ ಮತ ಚಲಾಯಿಸಿ. ಇದೇ May 10 ಯಾವುದೇ ಊರಿಗೆ ಹೋಗೋ ಕೆಲಸ ಅದು ಇದು ಅಂತ ಮಾಡದೆ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಭವ್ಯ ಭಾರತದ ಉತ್ತಮ ನಾಗರಿಕರಾಗಿ. ನಮಸ್ಕಾರ. ಆಕಾಶವಾಣಿ ಪ್ರದೇಶ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟಪತಿ ದ್ರೌಪದಿ ಮುರ್ಮು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತ ಗುರಿ, ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ, ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್: ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: